ಇಂತಹ ಮೋಸಗಾರರಿಂದ ಎಚ್ಚರದಿಂದಿರಿ. ಇಂತಹ ಕರೆಗಳನ್ನು ತಕ್ಷಣ ಬಂದ್ ಮಾಡಿ. ನೆನಪಿಡಿ, ನಮ್ಮ ಮುಖೇನ ವಿಮಾ ಪಾಲಿಸಿ ಮೇಲೆ ಯಾವುದೇ ಪ್ರಕಾರದ ಪಾವತಿ ಅಥವಾ ಬೋನಸ್ ಘೋಷಿಸುವುದಿಲ್ಲ ಅಥವಾ ಯಾವುದೇ ಪ್ರಕಾರದ ಶುಲ್ಕ ತಗೊಳ್ಳಲ್ಲ. ನಮ್ದು ಯಾರು ಪ್ರತಿನಿಧಿಯೂ ಇರುವುದಿಲ್ಲ. ನಿಮ್ಮ ವೈಯಕ್ತಿಕ ಮಾಹಿತಿ ಯಾರಲ್ಲೂ ಹಂಚಿಕೊಳ್ಬೇಡಿ. ಮಾಹಿತಿ, ಜಾಗರೂಕತೆ, ಎಚ್ಚರಿಕೆ, ಇದರಲ್ಲಿದೆ ಸುರಕ್ಷತೆ. ವಿಮಾ ಲೋಕಪಾಲ್ ಮುಖೇನ ಜನರ ಹಿತಕ್ಕಾಗಿ ಜಾರಿಗೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ www.cioins.co.in ಗೆ ವಿಸಿಟ್ ಮಾಡಿ. ನಿಮ್ KYC ಅಪ್ಡೇಟ್ ಮಾಡಿ, ಇಲ್ದಿದ್ರೆ ನಿಮ್ ಖಾತೆ ಸ್ಥಗಿತಗೊಳ್ಳುತ್ತೆ. ಈ ತಿಳುವಳಿಕೆನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ಹಲೋ, ನಿಮ್ SBI ರಿವಾರ್ಡ್ಸ್ ಪಾಯಿಂಟ್ಸ್ ಎಕ್ಸ್ಪೈರ್ ಆಗ್ತಿದೆ, ಈಗಲೇ ಕ್ಲೇಮ್ ಮಾಡಿ. ಈ ತಿಳುವಳಿಕೆಯನ್ನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ನಿಮ್ ಡ್ರಗ್ಸ್ ಪ್ಯಾಕೇಜ್ ಸಿಕ್ಕಿದೆ, ನೀವು ಡಿಜಿಟಲ್ ಅರೆಸ್ಟ್ ನಲ್ಲಿದ್ದೀರಾ. ಈ ತಿಳುವಳಿಕೆಯನ್ನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ಆನ್ಲೈನ್ ಮೋಸಗಳ ಬಗ್ಗೆ ಎಚ್ಚರ ವಹಿಸಿ. SBI ಅನ್ನು ಆಲಿಸಿ ಹಾಗೂ ಸುರಕ್ಷಿತವಾಗಿರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ಅರಿತುಕೊಳ್ಳಿ. KPME ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದ್ದಲ್ಲಿ ಜೈಲು ಶಿಕ್ಷೆ, ದಂಡ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಎಲ್ಲ ಸೌಲಭ್ಯಗಳು, ಚಿಕಿತ್ಸೆಗೆ ತಗುಲುವ ವೆಚ್ಚದ ಸಂಪೂರ್ಣ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಹಾಗೂ ಎರೆಹುಳು ಘಟಕ ನಿರ್ವಹಣೆಗಾಗಿ ಕೆಲವು ಸೂತ್ರಗಳು. ಚಿಕ್ಕಮಲ್ಲಿಗವಾಡದ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಪ್ರಗತಿಪರ ರೈತ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರವರು ಇದ್ದಾರೆ. ಧಾರವಾಡ ತಾಲೂಕು ಚಿಕ್ಕಮಲ್ಲಿಗವಾಡದವರು, ಒಬ್ಬ ಮಾರ್ಗದರ್ಶಿ ರೈತರು, ಪ್ರಗತಿಪರ ರೈತರು, ರಾಷ್ಟ್ರ ಪ್ರಶಸ್ತಿ ವಿಜೇತ ರೈತರು. BA ಪದವೀಧರಾಗಿದ್ದು ಕೂಡ ನನಗೆ ಸ್ವಾವಲಂಬಿ ಜೀವನ ಬೇಕು ಅಂಥೇಳಿ ಬಂದಿರೋ ಉದ್ಯೋಗಗಳನ್ನು ಕೂಡ ತಿರಸ್ಕರಿಸಿ ಅವರು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತುಂಬ ಅನುಭವಿ ಕೃಷಿಕರಾಗಿದ್ದಾರೆ, ಯಶಸ್ವಿ ಕೃಷಿಕರಾಗಿದ್ದಾರೆ, ಒಬ್ಬ ಉದ್ಯಮಿಯಾಗಿ ಕೃಷಿಯಲ್ಲಿ ಬೆಳೆದಿದ್ದಾರೆ. ಅವರ ಒಂದು ಬದುಕು ಹೇಗಿದೆ, ಹೇಗೆ ಅವರು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ, ಯಾಕಂದರೆ ನಾವು ಒಬ್ಬ ಯಶಸ್ವಿ ಆದಂತಹ ರೈತರ ಬದುಕನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆದರೆ ನಮಗೂ ಕೂಡ ಒಂದು ಉತ್ಸಾಹ ಬರ್ತದೆ, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಲ್ಲ ಅಂಥೇಳಿ. ಆ ನಿಟ್ಟಿನೊಳಗೆ ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಡ್ತೀರಾ? ತಮ್ಮ ಊರು ಯಾವುದು, ತಮ್ಮ ಹಿನ್ನೆಲೆ ಏನು, ತಮ್ಮ ತಂದೆಯವರು ಏನು ಮಾಡ್ತಾ ಇದ್ರು? ನಾವು ಚಿಕ್ಕಮಲ್ಲಿಗವಾಡ ಗ್ರಾಮದವರು, ಧಾರವಾಡದಿಂದ 7 ಕಿಲೋಮೀಟ್ರು. ನಾವಿಬ್ಬರು BA ಪದವೀಧರ ಅಣ್ಣ ತಮ್ಮ ಇದ್ದೀವಿ. ಅವ್ರು ನಮ್ಮ ತಮ್ಮ ಬಂದು ಚನ್ನಪ್ಪ ವಿರೂಪಾಕ್ಷಪ್ಪ ಹುಚ್ಚಯ್ಯನವರು ಅಂತೇಳಿ. ನಾವಿಬ್ಬರು ಕೃಷಿ ಚಟುವಟಿಕೆ ಒಳಗೇ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ನಮ್ಮಪ್ಪಾರ್ ಬಂದು ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂದರೆ ಪಶು ಇಲಾಖೆದೊಳಗೆ ಅಟೆಂಡರ್ ಇದ್ದರು, ನವಲಗುಂದ ತಾಲೂಕು ಆರ್ಯಕುರಟ್ಟಿ ಒಳಗೆ. ನಮ್ದೆಲ್ಲ ಶಿಕ್ಷಣ ಎಲ್ಲ ಅಲ್ಲೇ ಆಯಿತು, ಆರ್ಯಕುರಟ್ಟಿ ಒಳಗೆ ಆಯಿತು. ಶಿಕ್ಷಣದೊಳಗೆ ಸ್ವಲ್ಪ ಹಿಂದೆ ಬಿದ್ದೀವಿ, ಪಾಸ್ ಆದ್ವಿ, ಆರ್ಡಿನರಿ ಪಾಸ್ ಆದ್ವಿ. ನಮ್ಮ ದುರಾದೃಷ್ಟ, ನಾವು ಯಾವುದೇ ಸರ್ಕಾರಿ ನೌಕರಿಗೆ ಹೋಗುವಂತ ಎಲಿಜಿಬಲ್ ಆಗಲಿಲ್ಲ. ಮತ್ತಿನ್ನೇನು ಮಾಡೋದು, ಅದೃಷ್ಟ ಅನ್ರಲ್ಲ. ಹ್ಞೂ, ಈಗ ಅದೃಷ್ಟ, ಅವಾಗ ದುರಾದೃಷ್ಟ, ಈಗ ಅದೃಷ್ಟ, ದೊಡ್ಡ ಅದೃಷ್ಟ. ಈಗ ಮೊದಲೇ ಪ್ರಾಸ್ತಾವಿಕವಾಗಿ ಹೇಳಿಬಿಡ್ತೀನಿ, ನಾನು ಅಕಸ್ಮಾತ್ ಈಗ BA ಪದವೀಧರದನಿಲ್ಲ, ನಾ BA ಪದವೀಧರಾಗಿ ಒಂದು ಸರ್ಕಾರಿ ನೌಕರಿಗೆ ಹೋಗಿದ್ರೆ ಅಪಾರ್ಟ್ಮೆಂಟಿಗೆ ಒಂದು 18-20 ಸಾವಿರ, ರಿಟೈರ್ಮೆಂಟಿಗೆ ಒಂದು 30-40 ಸಾವಿರ, ಬೇಡ ಒಂದು 60 ಸಾವಿರ ರೂಪಾಯಿ ಆಗ್ತಿತ್ತು. ನಾವು ಒಪ್ಕೊಂತೇನೆ ಮಾತು. ಇವತ್ತಿನ ದಿನಕ್ಕೆ ನಂದು ಎವ್ರಿ ಮಂತ್ 90,000 ಪಗಾರ ನಂದು ಪ್ರತಿ ತಿಂಗಳ ಆದಾಯ. ಯಾಕೆಂತಂತಂದ್ರೆ ಅದು ನನಗೆ ಅದು ಸಿಕ್ಕಿಲ್ಲ ಅಂತೇಳಿ ನಾನು ಅದನ್ನು ಮನಸ್ಸಿಗೆ ಮಾಡಿಕೊಂಡು ಅದ್ರ ಮ್ಯಾಗೆ ನಾನು ಕ್ಷೀಣತೆ ಹೊಂದಿ ನಾನು ಅದ್ರ ಬಗ್ಗೆನೂ ಶೋಚನೆ ಮಾಡಿದ್ನಿ ಅಂತಂದ್ರೆ ನಾನು ಇವತ್ತು ಈ ರೇಡಿಯೋ ಕೇಂದ್ರಕ್ಕೆ ಬಂದು ನನ್ನ ಅನುಭವಗಳನ್ನು ತಮ್ಮೊಂದಿಲ್ಲೇ ಹಂಚಿಕೊಳ್ಳಲಿಕ್ಕೆ ಆಗ್ತಿದ್ದಿಲ್ಲ. ಇದು ನನಗೆ ಏನೋ ಒಂದು ವರದಾನ ಆಯ್ತೋ ಶುಭದಾನ ಆಯ್ತೋ ಏನಾದ್ರು ಗೊತ್ತಾಗದಾರೆ ನಾನು. ಬಸವರಾಜ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ರೋಮಾಂಚನ ಆಗ್ತಾ ಇದೆ. ಯಾಕಂದ್ರೆ ಗಾಂಧೀಜಿ ಒಂದು ಕನಸು ಕಂಡಿದ್ರು, ನಮ್ಮ ಹಳ್ಳಿಗಳು ಬೆಳಿಬೇಕು, ಹಳ್ಳಿಗಳು ಉದ್ಧಾರ ಆಗಬೇಕು, ಅಲ್ಲಿ ಏನಿದೆಲ್ಲ ಅಲ್ಲಿ ಉದ್ಯಮಗಳು ಸಾಯಬಾರ್ದು, ಆ ಉದ್ಯಮಗಳು ಬೆಳಿಬೇಕು, ಅಲ್ಲಿ ಮಣ್ಣಿನ ವಾಸನೆ ಬರ್ತಾ ಇರಬೇಕು, ಹಸುಗಳು ಇರಬೇಕು, ಕುರಿ ಕೋಳಿಗಳು ಇರಬೇಕು, ಅಂದರೆ ಬದುಕು ಒಂದು ಯಾವಾಗಲೂ ಲವಲವಿಕೆಂದಿರುವಂತಹ ಒಂದು ಹಳ್ಳಿ ಬದುಕು ನಮ್ಮ ಭಾರತ ದೇಶದ ಆಗ್ಬೇಕು ಅಂತ ಅವರ ಕನಸಿತ್ತು. ನೀವು ಆ ಒಂದು ಕನಸಿನ ಒಂದು ನನಸಿನ ರೂಪವಾಗಿ ನಿಮ್ಮಂಥವ್ರು ಇರೋದ್ರಿಂದ ಇವತ್ತು ಹಳ್ಳಿಗಳಲ್ಲಿ ಸಾಕಷ್ಟು ಒಂದು ಆನಂದ, ಒಂದು ಲವಲವಿಕೆ, ಒಂದು ಜೀವಂತಿಕೆ ಗೋಚರ ಆಗ್ತಾ ಇದೆ. ಈಗ ನೀವು ಪದವಿ ಮುಗಿಸ್ಕೊಂಡ ನಂತರ ನಿಮ್ಗೆ ನೌಕರಿ ಪ್ರಯತ್ನ ಮಾಡಿದ್ರಿ, ಆಗಲಿಲ್ಲ, ಅಥವಾ ನೌಕರಿ ಹೋಗಂತ ಅಪ್ಪಾಜಿ ಅಂದ್ರು ಅದಕ್ಕೆ ಪರೀಕ್ಷೆ ಬರೀರಿ ಅಂದ್ರು, ಆದ್ರೆ ನೀವು ಅದನ್ನ ಮನಸ್ಸು ಮಾಡಲಿಲ್ಲ, ನೀವು ಕೃಷಿ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರಿ. ನೀವು ನವಲಗುಂದಿಂದ ಧಾರವಾಡಕ್ಕೆ ಬಂದದ್ದು ಯಾವಾಗ, ಮತ್ತೆ ಹೇಗೆ ನಿಮ್ಮ ಈ ಕೃಷಿ ಬದುಕನ್ನು ಶುರು ಮಾಡಿದ್ರಿ? ನಮ್ಮ ಅಪ್ಪಾರ ಊರು ಧಾರವಾಡ ತಾಲೂಕು ಚಿಕ್ಕಮಲ್ಲಿಗೋ, ನಮ್ಮ ಅಪ್ಪಾರ ಊರು, ಅವರು ಅಲ್ಲಿ ನೌಕರಿ ಹೋಗಿದ್ರು, ನಾವು ಅಲ್ಲೇ ಶಿಕ್ಷಣ ಕಲಿತು ನಾವು ಅಲ್ಲೇ ಇದನ್ನು ಮಾಡಿದ್ವಿ. ತದನಂತರ ಎಸ್ ಎಲ್ ಸಿ ಆದಮೇಲೆ ನಾವು ಧಾರವಾಡಕ್ಕೆ ಭಾಷಾ ಮಿಷನ್ ಕಾಲೇಜಿಗೆ ಬಂದಿಂದ ನಮ್ಮ ಚಿಕ್ಕಮಲ್ಲಿಗೋಡಕ್ಕೆ ನಾವು ಬಂದಿವಿ. ನಾನು ಬಂದೆ, ನಮ್ಮ ಅಪ್ಪಾರು ನಮ್ಮ ತಮ್ಮಾರು ಅಲ್ಲೇ ಇದ್ರು. ಅವಾಗ ನಾನು ಏನು ಮಾಡಿದೆ, ಜಮೀನಿತ್ತು ಅಲ್ಲೊಂದು. ಏನಾಯ್ತು ಅಂತಂದರೆ, ನಾನು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ಮುಗಿಸಿ, ಅದರೊಳಗೆ ನನಗೆ ಫ್ಯೂಚರ್ ಇಲ್ಲ, ಅದರೊಳಗೆ ನನಗೆ ಲಾಭ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ವಿದ್ಯಾರಣ್ಯ ಕಾಲೇಜಿನೊಳಗೆ ಡೈರಿ ಕೋರ್ಸ್ ಮಾಡಿದೆ. ಡೈರಿ ಕೋರ್ಸ್, ನಾ ಡೈರಿ ಕೋರ್ಸ್ ಮಾಡೋ ಉದ್ದೇಶ ಏನಂತಂತಂದರೆ, ನಾನು ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಹೋಗಬೇಕು, ಸ್ವ ಉದ್ಯೋಗ ಮಾಡ್ಕೋಬೇಕು. ಅದು ಅದರೊಳಗೆ ಅಂದರೆ ನಾನು ಡೈರಿ ಒಳಗೆ ಮಾಡ್ಕೋಬೇಕಂತೇಳಿ ವಿದ್ಯಾರಣ್ಯ ಕಾಲೇಜಿಗೆ ನಾನು 1998-99 ನಾನು ಹೋದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ 2 ವರ್ಷ ಕೋರ್ಸ್ ಮುಗಿಸಿದೆ. ಕೋರ್ಸ್ ಮುಗಿಸಿ ಗೌರ್ಮೆಂಟ್ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆ ನಂತರ ನಾನು ಖಾಸಗಿ ಡಾಕ್ಟರ್ಗೆ ಸ್ಟಾರ್ಟ್ ಮಾಡಿದೆ. ವೆಟರ್ನರಿ ದನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮೂರ ದನ ದವಾಖಾನೆ ಇದ್ದಿದ್ದಿಲ್ಲ, ನಾನು ಸ್ವಲ್ಪ ಅದರೊಳಗೆ ಪರಿಣಿತಿ ಹೊಂದಿ ಸ್ವಲ್ಪ ನಾನು ಇವನ್ ಎಲ್ಲ ಥರದಿಂದ ಐವಿನು ಮಾಡ್ತೀನಿ, ಪಿ ಟಿ ಟೆಸ್ಟು ಮಾಡ್ತೀನಿ, ಏನು ವೆಟರ್ನರಿ ಹಸ್ಬೆಂಡ್ರಿ ಒಳಗೆ ಏನು ಬರ್ತದೆ ಅದನ್ನೆಲ್ಲ ಮಾಡ್ತೀನಿ. ಬಂದು ಅದನ್ನು ನಾನು ಊರೊಳಗೆ ಉದ್ಯೋಗ ಪ್ರಾರಂಭಿಸಿದ್ದೆ. ನಮ್ಮ ತಮ್ಮನೂ ಆ ನಂತರ ಬಂದು, ಅವನು ಪಿ ಯು ಸಿ ಮುಗಿಸಿ ಅವನು ಬಿ ಎಕ್ ಅಂತೇಳ್ಕಾಸಿ ಧಾರವಾಡಕ್ಕೆ ಬಂದ. ಅವನು ಬಂದ ಏನಾದರೂ ಒಂದು ಉದ್ಯೋಗ ಹತ್ತಬೇಕಂತೇಳ್ಕಾಸಿ ನಾವು ಡಾಕ್ಟ್ರಿಗೆ ಮಾಡೋದ್ರಿಂದ ಅಷ್ಟೊಂದು ದೊಡ್ಡ ಲಾಭದಾಯಕ ಆಗಿದ್ದಿಲ್ಲ, ಏನೋ ತತ್ಪೂರ್ತಿಯಾಗಿ ನಡೀತಿತ್ತು. ಅವಾಗ ನಾವೇನು ಮಾಡಿದ್ವಿ, ಕೃಷಿಗೆ ಹೋದಿವಿ. ಕೃಷಿಗೆ ಹೋದಾಗ ನಾವು ಎದುರಿಸಿದಂಥ ಕಷ್ಟಗಳು, ಕೃಷಿಗೆ ಹೋದಂಥ ನಾವು ಎದುರಿಸಿದಂಥ ಅವು ತೊಂದರೆಗಳನ್ನು ತನ್ನ ಯಾರು ಕೃಷಿಕರು ಎದುರಿಸಿಲ್ಲ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಾವು ಒಂದು ದಿನ ರೆಂಟಿ ಹೊಡೆದಿಲ್ಲ, ಒಂದು ದಿನ ಎತ್ತಿನ ಕೊಳಗಟ್ಟಿಲ್ಲ. ಆಗ ಯಾವುದು ಅನುಭವ ಇಲ್ಲದಂಗೆ ನಾವು ಕೃಷಿಗೆ ಹೋಗಿಬಿಟ್ಟಿವಲ್ಲ, ಅದು ಬಹಳ ಕಷ್ಟ. ಆದರೆ ನನಗೆ ಅಗ್ಗದಿ ಬೆನ್ನೆಲುಬಾಗಿ ನಿಂತವರು ನನ್ನ ಸಹೋದ್ಯೋಗಿಗಳು. ಅಂದರೆ ನಾನು ಡಾಕ್ಟ್ರಿಗೆ ಮಾಡ್ತಿದ್ನಲ್ಲ, ಆ ಪ್ರಯೋಜನ ಪಡ್ಕೊಂಡಂಥ ಸುತ್ತಮುತ್ತಲಿನ ರೈತರು ಬಂದು ನನಗೆ ಹೆಲ್ಪ್ ಮಾಡಿದರು. ಇಲ್ಲ ನೀವು ಒಳ್ಳೆಯವರು, ನೀವು ಮಾಡಾಕತ್ತಿರ ಅಂದಮೇಲೆ ನಾವು ಅದೇ ನಿಮ್ಗೆ ಜೊತೆಗೆ ಮಾಡ್ರಿ ಅಂತ ಹೇಳಿದರು. ಅವ ನಾವು ತರಕಾರಿ ಮಾಡಾಕತ್ತೀವಿ, ದಾರಿ ತೊಂದರೆ ಇದ್ದಿದ್ದಕ್ಕೆ ತರಕಾರಿ ಲಾಸ್ ಆಯಿತು, ಕಬ್ಬು ಮಾಡಾಕತ್ತೀವಿ, ಅದು ಅವೈಜ್ಞಾನಿಕವಾಗಿತ್ತು. ಏನು ಅವೈಜ್ಞಾನಿಕ ಆಗಿತ್ತು ಅಂದ್ರೆ, ಅವಾಗ ಯಾರು ಕಬ್ಬನ್ನೇ ಬೆಳೀತಿದ್ದಿಲ್ಲ ಆ ಏರಿಯಾದಲ್ಲಿ ನಮ್ಮ ಊರಾಗ. ನಮ್ದು 1 ಎಕರೆ, ಅದು ಯಾವ ಫ್ಯಾಕ್ಟ್ರಿಯವ್ರು ಬಂದು ಆ ಕಬ್ಬು ಒಯ್ಬೇಕು, ಅದನ್ನ ಓದಿ ಎಲ್ಲಿ ಬೆಲ್ಲ ಮಾಡಿಸ್ಬೇಕು, ಅದ್ ಬೆಲ್ಲ ಮಾಡಿಸಿದ್ರು ಲಾಭಕ್ಕಿಂತಲೂ ನುಕ್ಸಾನೇ ಜಾಸ್ತಿ ಆಗಾಕತ್ತು. ಅವಾಗ ನಾವೇ ಮಾಡಿದ್ವಿ, ನಮ್ಮ ಅಪ್ಪಾರ್ದೊಂದು ಗುರಿ ಇತ್ತು, ನೀವು ಸರ್ಕಾರಿ ನೌಕರಿಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ, ನೀವು ಹಂಗೆ ಹಿಂಗೆ ಅಂತ ಅವ್ರ ಮನಸ್ಸಿಗೆ ಬಂದಂಗೆ ಅವ್ರು ಬೇಯ್ತಿದ್ರು. ನಾವೇ ಮಾಡಿದ್ವಿ, ಪ್ರತಿ ತಿಂಗಳ ಆದಾಯ ತರುವಂತ ಕೃಷಿ ಒಳಗಿನ ಚಟುವಟಿಕೆ ಯಾವುದು ಯಾವುದು ಅಂತ ಅದು ಯಾವುದೈತೆ ಅಂತ ನಾವು ಅದನ್ನು ರಿಸರ್ಚ್ ಮಾಡಿದ್ವಿ. ಅವಾಗ 1 ಬಂದಿದ್ದು ನಮಗೆ ಪೌಲ್ಟ್ರಿ, 2 ಬಂದಿದ್ದು ರೇಷ್ಮೆ ಕೃಷಿ. ಪೌಲ್ಟ್ರಿ ಏನಾಗ್ತಿತ್ತು ಅಂದರೆ, ಅಲ್ಲಿ ಏನು ಸಮಸ್ಯೆ ಐತೆ ಅಂದ್ರೆ, ಪೌಲ್ಟ್ರಿ ಒಳಗೆ ಅದಕ್ಕೆ ಆಹಾರ ಏನು ಒದಗಿಸ್ತೇವೆ, ರಾ ಮೆಟೀರಿಯಲ್ ಏನು ಒದಗಿಸ್ತೇವಲ್ಲ, ಅದನ್ನು ನಾವು ಮಾರ್ಕೆಟ್ಲಿಂದ ತರಬೇಕಾಗಿತ್ತು. ನಂದು ಒಂದು ವಿಚಾರ ಇತ್ತು, ನಾ ಏನು ಮಾರಾಕ್ ತಗೊಂತೀನಿ ಅದನ್ನು ನಾನು ಅದನ್ನು ಉತ್ಪಾದನೆ ಮಾಡಾಕಿದ್ರಷ್ಟನ್ನು ಮಾಡಬೇಕು, ನಾ ಏನು ಚಟುವಟಿಕೆ ಮಾಡ್ತೀನಿ ಅದು ನನಗೆ ಉತ್ಪಾದನೆ ಆಗಬೇಕು. ಅವಾಗ ಏನಾಯ್ತು, ನಾವು ಫೀಡ್ಸ್ ನಮಗೆ ಉತ್ಪಾದನೆ ಮಾಡ್ಕೋಕ್ಕಾಗೋದಿಲ್ಲ, ಅವಾಗ ನಾವು ಪೌಲ್ಟ್ರಿ ನನಗೊಂದು ಸ್ವಲ್ಪ ತೊಂದರೆ ತರ್ತೈತೆ ಅನ್ನೋದು ನನಗೆ ಗೊತ್ತಾಯ್ತು. ಮುಂದೆ ನಾ ಯಾಕಂದ್ರೆ ವೆಟರ್ನರಿನ ಕೋರ್ಸ ಮುಗಿಸ್ತೇವೆ ಅಂದಮೇಲೆ ಅದೇ ನನಗೆ ಈಸಿ ಇತ್ತು. ಡೈರಿ ಕೋರ್ಸಿನ ಬಗ್ಗೆ ವಿಚಾರ ಮಾಡಕತ್ತೀನಿ, ಡೈರಿ ಕೋರ್ಸ್ ಹೆಂಗಿತ್ತು ಅಂತಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗಿತ್ತು. ಡೈರಿ ಕೋರ್ಸಿಗೆ ಸುಮಾರು ಆಗಿನ ಕಾಲಕ್ಕೆ 1-3-4 ಲಕ್ಷ ಹಾಕ್ಬೇಕಾಯ್ತು, 10 ಆಕಳು ಪ್ರೊಜೆಕ್ಟ್ ಹಾಕ್ಬೇಕಾದ್ರೆ ನಮ್ಗೆ ಆರ್ಥಿಕವಾಗಿ ಸಬಲರು ಇದ್ದಿದ್ದಿಲ್ಲ. ಆದ್ರೆ ಆರ್ಥಿಕವಾಗಿ ಸಬಲರು ಇಲ್ಲ, ನಾವು ಇನ್ವೆಸ್ಟ್ಮೆಂಟ್ನು ಮಾಡಬಾರ್ದು, ಲಾಭನು ಬರಬೇಕು ಅಂತ ಕೃಷಿ ಯಾವುದು ಅಂತ ವಿಚಾರ ಮಾಡಿದ್ರೆ ರೇಷ್ಮೆ ಕೃಷಿ ಬಂತು. ಒಳ್ಳೆ ಕೃಷಿ, ರೇಷ್ಮೆ ಕೃಷಿ. ನಾವು ಇವತ್ತಿನೊಳಗೆ ನಾವು ಕುಬೇರರಾಗಿದ್ದ ರೇಷ್ಮೆಲಿಂದ. ಬಸವರಾಜ್ ಅವರೇ, ಅಂದ್ರೆ ನೀವು ಕೃಷಿಗೆ ಬಂದದ್ದೇ ಒಂದು ಪವಾಡ. ಹೌದು, ಅಂದ್ರೆ ನೀವು ಡಾಕ್ಟರ್ಕ್ಕೆ ಮಾಡ್ತಾ ಇದ್ರಿ, ಹಳ್ಳಿಗೆ ಡಾಕ್ಟರ್ ಅಂದ್ರೆ ಮತ್ತೆ ಹಂಗೆ ಇದಾರೆ. ಅಂದ್ರೆ ಮುಖ್ಯವಾಗಿ ನೀವು ಎಲ್ಲ ಬಿಟ್ಟು ಕೃಷಿ ಮಾಡ್ಬೇಕು, ಈಗ ಜನರ ಆರೋಗ್ಯ ನಾವು ನೋಡೋಣ, ಅದು ನಮ್ಮ ಆರೋಗ್ಯ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತ ವಿಚಾರ ಮಾಡಿದ್ರಿ, ಹಾಗೇನೆ ಮಣ್ಣಿನ ಆರೋಗ್ಯ ನೋಡೋದು ಬಹಳ ಮುಖ್ಯ ಅಂತ ವಿಚಾರ ಮಾಡಿದ್ರಿ. ಅಂದ್ರೆ ಆ ರೀತಿ ಸವಾಲುಗಳನ್ನ ತೆಗೆದುಕೊಂಡು ಬದುಕಬೇಕಂದಾಗ ಅದು ಸರಳ ಏನಿಲ್ಲ. ಯಾಕಂದ್ರೆ ಮನೆಯೊಳಗೆ ನೀವು ನೌಕರಿ ಮಾಡ್ಬೇಕಂತ ಒತ್ತಾಸೆ ಇತ್ತು, ಯಾರು ಕೃಷಿಕರು ಇದ್ದಿಲ್ಲ. ಇಲ್ಲ, ಆದ್ರೆ ನೀವು ಅದನ್ನ ABCD ಅಂತ ಶುರು ಮಾಡಿದ್ರಲ್ಲ, ಅದು ನಿಜವಾಗಿ ಕೂಡ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರಾಚ್ ಅಂತಾರಲ್ಲ, ಅಲ್ಲಿಂದ ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಅದು ಒಂದ್ ರೀತಿ ಅದು ಅವಕಾಶನೇ ಕೊಡ್ತೀನಿ ನಿಮಗೆ. ಅಂದ್ರೆ ಮೊದಲು ಎಲ್ಲಾನು ಕಲಿತು ಮಾಡೋದೇನಿದೆಲ್ಲ, ಅದು ನೀವು ಬೇಗ ಅರ್ಥ ಮಾಡ್ಕೊಂಡ್ರಿ. ಇವತ್ತಿನ್ನೂ ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದು ಬಿಸ್ನೆಸ್ ತೆಗೆದುಕೊಂಡ್ರೆ ಮಾತ್ರ ಅದು ವಿಚಾರ ಮಾಡ್ತದೆ. ತರಕಾರಿ ಒಳಗೆ ನಿಮ್ಗೆ ಲಾಭ ಬೇಕಾಗಿಲ್ಲ, ದಾರಿ ಒಳಗೆ ಹೋಗೋದ್ ಕಷ್ಟ, ಆಮೇಲೆ ದಾರಿ ನಿಮ್ ಹೊಲಕ್ಕೆ ದಾರಿ ಸರಿ ಇಲ್ಲ, ಆಮೇಲೆ ಈ ಕಬ್ಬಿನೊಳಗೆ ಅಂದ್ರು ಅಲ್ಲಿ ಯಾರು ಬಹಳ ಲಾಭ ಇಲ್ಲ, ಲಾಭಾಂಶ ಇಲ್ಲ. ನೀವು ಬೇಗ ಅರ್ಥ ಮಾಡ್ಕೊಂಡ್ರಿ, ಬೇಗ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನವನ್ನು ಅದ್ಲಿ ಬದ್ಲಿ ಮಾಡ್ಕೊಂಡು. ಅಂದ್ರೆ ಮುಖ್ಯವಾಗಿ ಅಂತಂದ್ರೆ ರೈತ ಬಾಂಧವರೇ, ನಮ್ಮ ಒಂದು ಇತಿಮಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ನಾವು ಮಾಡುವಂತ ಒಂದು ಕೃಷಿ ಏನಿದೆಲ್ಲ ಅದ್ರ ಇತಿಮಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಹೆಚ್ಚು ಲಾಭ ಇದ್ರೆ ಮಾತ್ರ ಮುಂದುವರಿಬೇಕು, ಇಲ್ಲದೆ ಹೋದ್ರೆ ಬದಲಾವಣೆ ಮಾಡ್ಕೊಳ್ಬೇಕು. ಬದಲಾವಣೆ ಜಗಳ ನಿಯಮ ಆಗಲೇಬೇಕು, ಬದಲಾವಣೆ ಮಾಡಲೇಬೇಕು. ಇದನ್ನ ನಮ್ಮೆಲ್ಲ ರೈತ ಬಾಂಧವರು ಅರ್ಥ ಮಾಡ್ಕೊಳ್ಳಿ ಅಂತ ಆಶೆ ಮಾಡ್ತಾ ಕೃಷಿ ಯಶಸ್ವಿ ಬದುಕನ್ನ ಮುಂದುವರ್ಸೋಣ. ಈಗ ಬಸವರಾಜ್ ಅವರೇ, ನೀವು ರೇಷ್ಮೆ ಕೃಷಿ ಬಗ್ಗೆ ನೀವು ಆಸಕ್ತಿ ವಹಿಸಿದ್ರಿ, ಅಲ್ಲಿ ಆರಂಭದ ಸವಾಲುಗಳು ಹೇಗೆ ಬಂದವು ಮತ್ತೆ ಅವುಗಳನ್ನ ನೀವು ಹೇಗೆ ಜಯಿಸಿದ್ರಿ? ಅಲ್ಲೇ ತೊಂದರೆಗಳು ಬಂದವ್ರು ನಮಗೆ, ಆದ್ರೆ ಅವ್ರು ನಮಗೆ ಅನುಭವ ಮಾಡಿದ್ವು. ಏನಂದ್ರೆ ಧಾರವಾಡ ತಾಲೂಕಿನ ಫಸ್ಟ್ ರೇಷ್ಮೆ ಪ್ಲಾಂಟೇಶನ್ ಮಾಡಿದ್ದೆ ನಾನು. ಆ ಕಡ್ಡಿ ಸದ್ಯ ಸಿಕ್ತಿದ್ದಿಲ್ಲ ನನಗೆ ಎಲ್ಲಿಂದ ತಂದು ಹಚ್ಬೇಕಂತೇಳಿ. ಅವಾಗ ಎಲ್ಲೆಲ್ಲೋ ಏನೇನೋ ಮಾಡಿ ಅವ್ರು ಡೆಮೋನ್ಸ್ಟ್ರೇಷನ್, ಅವಾಗ ರೇಷ್ಮೆ ಇಲಾಖೆದೊಳಗೆ ಸಿಬ್ಬಂದಿ ಜಾಸ್ತಿ ಇತ್ತು. ಅವ್ರು ಡೆಮೋನ್ಸ್ಟ್ರೇಷನ್ ಅಲ್ಲಿ ಹೋಗಿ ಇಲ್ಲಿ ತೊಗೊಂಬಂದು ಮಾಡಿ ಏನೋ ಅಂತ ಮಾಡಿಕಾಸು ಅವ್ರು ನಮ್ಗೆ ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ಇಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ ಬಂತು. ಇಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ ಬೇಕೇ, ಇಲ್ಲಿ ಏನಿದ್ದಕ್ಕೆ ಬೇಕು, ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಬೇಕು. ನಾವು ಶೆಡ್ ಹಾಕಬೇಕಲ್ಲ, ಅದಕ್ಕೆ ರೇಷ್ಮೆ ಮನೆ ಕಟ್ಕೋಬೇಕಲ್ಲ, ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಬೇಕಾಯಿತು. ನಮ್ಮ ಹತ್ತಕ್ಕೆ ಇನ್ವೆಸ್ಟ್ಮೆಂಟ್ ಇದ್ದಿದ್ದಿಲ್ಲ ನಿಜವಾಗ್ಲೂ. ನಾವೇನು ಮಾಡಿದ್ವಿ, ಫಸ್ಟ್ಗೆ ಅಲ್ಲೇ ಸಿಗುವಂಥ ಕಚ್ಚಾ ವಸ್ತುಗಳನ್ನು ತೊಗೊಂಡು ಒಂದು ಜೋಪಡಿ ಮಾಡಿದ್ವಿ. ಅಂದರೆ ನಿಮ್ಗೆ ಗುಡಿಸ್ಲ ಅಂತಾರೆ ನಮ್ಮ ಕನ್ನಡದಲ್ಲಿ, ಆ ಗುಡಿಸ್ಲ ಮಾಡಿ ಅದರೊಳಗೆ ಸ್ವಲ್ಪ ಒಂದು ಎರಡು ಬೆಳೆ ತೆಗೆದೀವಿ ನಾವು. ನಾವು ರೇಷ್ಮೆ ಕೃಷಿಯನ್ನು ಪ್ರಾರಂಭಿಸಿದ ಉದ್ದೇಶ ಪ್ರತಿ ತಿಂಗಳ 5,000 ರೂಪಾಯಿ ಬಂದ್ರೆ ಸಾಕಂತ ಮಾಡಿದ್ದದು. ಅಂದ್ರೆ ನಮ್ಮ ತಮ್ಮಗೆ 2,500 ರೂಪಾಯಿ, ನನಗೆ 2,500 ರೂಪಾಯಿ. ನೀವು ಲೆಕ್ಕ ಹಾಕ್ರಿ, 2004 ಬೇಲೂರು ಫ್ಯಾಕ್ಟ್ರಿ ಒಳಗೆ 3,000 ರೂಪಾಯಿ 2,500 ರೂಪಾಯಿ ಪೇಮೆಂಟ್ ಇತ್ತು. ಹೌದು, ಅಷ್ಟೇ ಸಾಕಂತ ಮಾಡಿದ್ದ ನಾವು. ಅದು ಅಭಿವೃದ್ಧಿ ಎಲ್ಲಿಗೆ ತಂತು ಅಂತಂದ್ರೆ, ಇವತ್ತ ಎವ್ರಿ ಮಂತ್ ಪ್ರತಿ ತಿಂಗಳ ಖರ್ಚು ವೆಚ್ಚ ಎಲ್ಲ ತೆಗೆದು 150,000 ಮೇಲಿದೆಯಲ್ಲ ಹೊರತು ಒಳಗಿಲ್ಲ. ಅಷ್ಟೊಂದು ನಮ್ಗೆ ಅಭಿವೃದ್ಧಿ, ಅದೇನೆ ಜಾಸ್ತಿ ಆಯ್ತು. ನಂತರ ಏನಾಯ್ತು, ನಾನ್ ರೇಷ್ಮೆ ಕೃಷಿ ಮಾಡುವ ಫಸ್ಟ್ ಬಂದಿದ್ದೆ ನನ್ನ ಮಾರ್ಕೆಟ್. ಮಾರ್ಕೆಟ್ ಹೆಂಗ್ ಬಂತು ಅಂತಂದ್ರೆ, ಇಲ್ಲೇ ರಾಯಾಪುರಕ್ಕೆ ಮಾರ್ಕೆಟ್ ಇತ್ತು. ಆ ಗೂಡು ತಗೊಂಡು ಹೋಗ್ತಿದ್ದೆ, ಅಲ್ಲಿ ಕೊಡ್ತಿದ್ದೆ, ಅವ್ ಕೊಟ್ಟಷ್ಟು ತೊಗೊಂಡ್ಬರ್ಬೇಕು. ಅವಾಗ ಎಷ್ಟು, ಅವನು 8-10,000 ರೂಪಾಯಿ ಕೊಡ್ತಿದ್ದ ನನ್ಗೆ. ಅವಾಗ 100 130 ರೂಪಾಯಿ ಒಂದು ಕೆಜಿ ಗೂಡು ಮಾರ್ತಿತ್ತು. ಒಂದು ಕ್ವಿಂಟಲ್ ಗೂಡು ತಗದ್ನಿ ಅಂತಂದ್ರೆ ಒಂದು 12-13,000 ರೂಪಾಯಿ ಕೊಡ್ತಿದ್ದ. ಅವ್ ಕೊಟ್ಟಿದ್ದೆ ನನಗೆ, ಅಷ್ಟೇ ನಾನು ಸುಮ್ಮನಾಗಬೇಕು. ಆದ್ರೆ ನನ್ನ ಲಾಭ ನನ್ನ ಖರ್ಚು ವಿಚಾರ ಮಾಡ್ರೆ ಅದ್ರಾಗ ನನಗೇನು ಉಳಿಲಿಲ್ಲ. ಆದ್ರೆ ರೇಷ್ಮೆ ಕೃಷಿ ತಪ್ಪಲ್ಲ, ನಾ ಮಾಡ್ತಾ ಇರುವ ವಿಧಾನ ತಪ್ಪು. ಏನ್ ಮಾಡಿದೆ, ನಾನು ಆ ಗೂಡು ತಗೊಂಡು ರಾಮನಗರಕ್ಕೆ ಹೋದೆ ಬೆಂಗಳೂರಿಗೆ. ಬೆಂಗಳೂರಿಗೆ ಅಷ್ಟೇ ಗೂಡು, ಅಷ್ಟೇ ಕ್ವಾಂಟಿಟಿ, ಅದೇ ಗೂಡು 25,000 ರೂಪಾಯಿ ಬಂತು. 250 ರೂಪಾಯಿ ಕೆಜಿ ಮಾರ್ತು. ನೋಡಿ, ನನ್ನ ಶ್ರಮಾನು ಸೇಮ್ ಐತಿ, ನಾ ಮಾಡ್ತಾ ಇರುವಂತ ಕಾರ್ಯಚಟುವಟಿಕೆಗಳನ್ನು ಸೇಮ್ ಐತಿ, ಆದ್ರೆ ಬರೋ ಆದಾಯ ಕಮ್ಮಿ ಐತಿ. ಅಲ್ಲಿ ಹೋದಾಗ ನಮ್ಗೆ 25,000 ರೂಪಾಯಿ ಜಾಸ್ತಿ ಬಂತು. ನಾವು ತಿಳ್ಕೊಂಡ್ವಿ, ಇನ್ನು ನಾವು ಅಭಿವೃದ್ಧಿ ಹೊಂದಿದ್ವಿ. ನಾವು 5,000 ರೂಪಾಯಿ ಬಂದ್ರೆ ಸಾಕಂದಾರು, 25,000 ರೂಪಾಯಿ ತೆಗೆದ್ವಿ ಅಂದ್ಮೇಲೆ ಒಂದು 2 ಫಸ್ಟ್ ಪ್ಲಾಂಟೇಶನ್ ಮಾಡಿದ್ವಿ. ತದನಂತರ ಶೆಡ್ ಮಾಡ್ಕೊಂಡ್ವಿ. ನಂದಿರೋದ 3 ಹೊಲ, 3 21 ಗುಂಟೆ ಅಷ್ಟೇ ಹೊಲ ನಂದು. ಅದ್ರಾಗ 2 ಮ್ಯಾಂಗೋ ಪ್ಲಾಂಟೇಶನ್ ಮತ್ತು ಇದು ಇದು ಒಂದು 1.5 ನಮ್ದು ರೇಷ್ಮೆ ಇತ್ತು. ಅವಾಗ ಒಂದು ಶೆಡ್ ಹಾಕಿದ್ವಿ. ಶೆಡ್ ಹಾಕಿದ್ಮ್ಯಾಗ ಶೆಡ್ ದೊಡ್ಡದಾತು, ಹೊಲ ಕಮ್ಮಾತು. ಬಾಜು ಒಬ್ರು ಗೌಳ್ಯಾರ್ದ ಒಂದು ಹೊಲ ತಗೊಂಡ್ವಿ, 30,000 ರೂಪಾಯಿ ಕೊಟ್ಟು 10 ಲೀಸ್ ಹಾಕೊಂಡಿವಿ. ಅದಕ್ಕೆ ನಾವು ರೇಷ್ಮೆ ನಾಟಿ ಮಾಡಿದ್ವಿ. ಅವಾಗ ಏನಾಯ್ತು, ಶೆಡ್ ಸಾಂದ್ ಆತು, ಬೂಮ್ ಜಾಸ್ತಿ ಆಯ್ತು. ನೋಡಿ ಎಷ್ಟು ಚಂದ ಹೋಗ್ತದೆ ಇದು. ಅವಾಗ ನಂದು ಎಷ್ಟಿತ್ತು ಆದಾಯ, ನಾವಿಬ್ರು ಅಣ್ಣ ತಮ್ಮ ಮಾಡ್ತಿದ್ವಿ, ಸುಮಾರು ಒಂದು 300 ಮೊಟ್ಟೆ ಮೇಯಿಸ್ತಿದ್ವಿ. ಈಗ ಹೊಲ ಜಾಸ್ತಿ ಆಯ್ತು, ನಿಮಗೆ ತಿಂಗಳ ಕಮ್ಮಿ ಅಂದ್ರೂ 600 ಮೊಟ್ಟೆ ಮೇಯಿಸ್ಬೇಕು. ನಮ್ಮಿಬ್ಬರಿಂದ ಆಗಲ್ಲ, ಮತ್ತೊಂದು 3 ಲೇಬರ್ ತಗೊಂಡ್ವಿ. ಆ ಲೇಬರ್ ತಗೊಂಡು ಕಾಸು ಅವ್ರ ಕಡೆಯಿಂದ ಮಾಡ್ಸಕತ್ತೀವಿ. ಶೆಡ್ ಕಮ್ಮಾತು, ಮತ್ತೊಂದು ಜಾಸ್ತಿ ಶೆಡ್ ಮಾಡ್ಕೊಂಡಿವಿ, ಮತ್ತೆ ಹೊಲ ಕಮ್ಮಾತು, ಮತ್ತೆ ಹೊಲ ಲೀಸ್ ತಗೊಂಡಿವಿ. ಈ ತರ ಮಾಡ್ಕೊಂತ ಒಂದು 7-8 ನಾವು ರೇಷ್ಮೆ ಬಂದಿವಿ ನೋಡ್ರಿ. ನಂತರ ಏನಾಯ್ತು ಅಂತಂದ್ರೆ, ಈ ಗೂಡು ಮಾಡೋದ್ರಿಂದ ಅಂದ್ರೆ ನಾವು ಎಲ್ಲೋ ಗೂಡು ಮಾಡೋದ್ರಿಂದ ಆದಾಯ ಕಮ್ಮಾಯ್ತು. ಅದು ನಮಗೆ ಜ್ಞಾನ ಆಗಿದ್ದಲ್ಲಿ ಬೆಂಗಳೂರು ಮಾರ್ಕೆಟ್, ಬೆಂಗಳೂರು ಮಾರ್ಕೆಟ್ ಹೋದ್ರೆ ಇಲ್ಲೇನು, ನಾನೊಬ್ನೇ ರೇಷ್ಮೆ ರೈತ ಧಾರವಾಡ ಜಿಲ್ಲಾದಾಗ. ರಾಮನಗರದೊಳಗ ಇಡೀ ರೈತರೆಲ್ಲರೂ ರೇಷ್ಮೆ ರೈತರು. ಹೌದು, ಅಲ್ಲಿ ಯಾರು ಬೇರೆ ಇಲ್ಲ, ಅವ್ರು ಮಾಡೋದೇ ರೇಷ್ಮೆನ, ಅವ್ರ ಕೃಷಿ ಚಟುವಟಿಕೆನ ರೇಷ್ಮೆ. ಅಲ್ಲಿ ಕೆಲವೊಂದಿಷ್ಟು ಮಂದಿ ನಾನು ದೋಸ್ತಿ ಮಾಡ್ಕೊಂಡಿ, ಅವ್ರ ಕೃಷಿಗೂ ನಾನು ಕೃಷಿಗೂ ವ್ಯತ್ಯಾಸ ನೋಡೀನಿ. ಅವ್ರು ಯಾವ ತರ ಕೃಷಿ ಮಾಡ್ತಾರ, ನಾ ಯಾವ ತರ ಕೃಷಿ ಮಾಡ್ತೀನಿ. ನನ್ನ ರೇಷ್ಮೆ ಎಷ್ಟು ಲಾಭ ಐತಿ, ಅವ್ರ ರೇಷ್ಮೆ ಎಷ್ಟು ಲಾಭ ಐತಿ. ನಿಜವಾಗ್ಲೂ ಹೇಳ್ತೇನೆ, ನಾ ಈ ಒಂದು ಮಾತು ಹೇಳ್ತೇನೆ, ನಾನು ಮಾಡ್ತಾ ಇರೋ 5 ಕೃಷಿನ ಅಲ್ಲಿ ರೈತ 1/2 ಮಾಡಕತ್ತಿದ್ದ, ಬರೀ 1/2 ತೆಗಿತಿದ್ದ ಇಷ್ಟು ರೊಕ್ಕ ನಾವು. ಅಯ್ಯಪ್ಪ ಅಂದ್ಯ ನಾನು, ಹೆಂಗೋ ನಂದು 5 ಐತಿ ಅಂತ, ಮನಿ ಐತಿ, ಹೆಂಗ ಇಲ್ಲ, ಅದೇ ದೊಡ್ಡ ಪ್ರಮಾಣದ ಆದಾಯ. ಯಾಕಂದ್ರೆ ನಮ್ಮ ಚಿಕ್ಕ ಮಲ್ಲಿಗೊಳದೊಳಗೆ 10 ಮ್ಯಾಗ ಎಕರೆಗೆ ಭತ್ತ ತೆಗ್ದಾವಿಲ್ಲ, 2 ಕೆಂಪು ಹುಳಿ ತೆಗಿತಾನ, 5 ಗೊಂಜಾಲ ತೆಗಿದ್ರು ನಮ್ಮ ಭೂಮಿ. ಅಷ್ಟೊಂದು ಮಳಿ ಖರಾಬ್ ಆಗಿಬಿಡ್ತದ ಅದು. ಹೌದು, ಅದು ಪೀಕಿನ ಕುತ್ತಲು ಕಳೆನೇ ಜಾಸ್ತಿ ಆಗಿಬಿಡ್ತದೆ. ನಮ್ಮ ರೇಷ್ಮೆ ಹಂಗಲ್ಲ, ನಮ್ಮ ರೇಷ್ಮೆ ಒಮ್ಮೆ ಪ್ಲಾಂಟೇಶನ್ ಮಾಡಿದ್ರೆ 30 ತೆಗಿಂಗನೇ ಇಲ್ಲ. ಬಹಳ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಸ ಆಯ್ತು ಅಂತಂದ್ರೆ ಒಂದು 2 ಸುಮ್ಮನೆ ಜೂನ್ ಜುಲೈ ಆಗಸ್ಟ್ ಸುಮ್ಮನೆ ಕುಂತ್ಬಿಟ್ರೆ, ಮತ್ತು ಸೆಪ್ಟೆಂಬರ್ಗೆ 3 ಬಂತು ಅಂತಂದ್ರೆ ಮತ್ತೆ ಗಳೆ ಹೊಡ್ಕೊಂಡು ಮತ್ತೆ ಸ್ಟಾರ್ಟ್ ನಮ್ಮ ಬಿಸ್ನೆಸ್. ಅಷ್ಟು ಒಳ್ಳೆ ಕೃಷಿ, ಭೂಮಿ ಮೇಲೆ ಭೂಮಿನೂ ನನ್ನ ವರದಾನ. ನನಗೆ ನವಲೂರು ತಾಲೂಕು ಅರೆಕುಟ್ಟೆನ್ ರೈತರು ಏನು ಹೇಳ್ತಿದ್ರು ಅಂದ್ರೆ, ದೋಸ್ತರು ಎಕರೆಕ 30 ಅಥವಾ 40 ಗೊಂಜಾಲ ಅಂತ ಹೇಳ್ತಿದ್ರು ಅವರು. ನಾನು ಗೊಂಜಾಲ ಹಾಕಿದ 3 ಎಕರೆಗೆ, ಎಲ್ಲಿಂದ ಎಲ್ಲಿ ನಾನು ಬದುಕಬೇಕು. ಆದ್ರೆ ನನ್ಗೆ ರೇಷ್ಮೆ ಕೃಷಿ ಒಳಗೆ ನಾನು ಅಭಿವೃದ್ಧಿ ಹೊಂದ್ಬೇಕಂತೇಳಿ ನಾನು ಪಣ ತೊಟ್ಟು ಮಾಡಿದೆ. ಬೆಂಗಳೂರು ರಾಮನಗರಕ್ಕೆ ಹೋದೆ, ಅಲ್ಲಿ ಅವರು ಬಿಳಿ ಗೂಡು ಮಾಡು, ನೀ ಈ ಗೂಡು ಮಾಡಬೇಡ, ಈ ಗೂಡು ನಿನ್ನ ಜಪ್ಪೆ ಆಕತಿ, ಇದು ಮಿದು ಆಕತಿ, ನಿನ್ಗೆ ಅಲ್ಲಿಂದ ಇಲ್ಲಿ ತರಗೋಡ್ದು ಅಂದ್ರೆ ಇದಕ್ಕೆ ರೇಟ್ ಕಮ್ಮಿ ಆಕತಿ, ಬಿಳಿ ಗೂಡು ಮಾಡಲ್ಲ ಅಂತಂದ್ರು. ಹಂಗಾರೆ ಬಿಳಿ ಗೂಡ್ನ್ಯಾಗ ಏನೈತೆ ಅದು ವಿಶೇಷತೆ? ರಿಸ್ಕ್ ಜಾಸ್ತಿ, ರೇಟ್ ಜಾಸ್ತಿ, ರಿಸ್ಕ್ ಜಾಸ್ತಿ, ರೇಟ್ ಜಾಸ್ತಿ. ಅದಕ್ಕೆ ನಾನು ಅದನ್ನ ತಗೊಂಡೆ, ಅದನ್ನ ಮಾಡಾಕತ್ತೆ. ಅದನ್ನ ಮಾಡ್ತಾ ಮುಂದ್ಕತ್ ಹೋದ್ವಿ, ಲೇಬರ್ ಜಾಸ್ತಿ ಆಯ್ತು. ಅಲ್ಲಿ ಏನಾಯ್ತಂದ್ರೆ ಮರಣ ಮಾರಾಟ ಮಳಿ ಯಾರ್ದು ಕೈ ಸಿಕ್ಕಿಲ್ಲ. ಹೌದು, ವಿಶೇಷತೆ ನಾನು ಪೂರಾ ಅಭಿವೃದ್ಧಿ ಹೊಂದ ನಾ ಪೂರಾ ಸಕ್ಸಸ್ ಅದನ್ನಂತೆ ತಿಳ್ಕೊಬೇಡ್ರಿ. ನಾ ಅನ್ನ ಸಕ್ಸಸ್ ಬಂದಾಗ ನಾ ಸಕ್ಸಸ್ ಮಾರ್ಗ ಹುಡ್ಕೊಂಡೇನಿ, ನಾ ಕೆಳಗೆ ಬಂದಾಗ ನಾ ಅದನ್ನ ಹುಡ್ಕೊಂಡೇನಿ. ಇಲ್ಲಿ ನೋಡಿ ಒಂದು ಸೂಕ್ಷ್ಮವಾದ ವಿಚಾರ ಹೇಳ್ತೀನಿ. 500 ರೂಪಾಯಿ ನಂದು CSR2 ರೇಷ್ಮೆ ಗೂಡು ಮಾರುವಾಗ ಒಂದು ಯಥಾಸ್ಥಿತಿ ಆದಾಯ ಇರ್ತದೆ. ಅದು 200 ರೂಪಾಯಿ ಆಗಿಬಿಡ್ತು ಅಂತಂದ್ರೆ ಆದಾಯ ಕಡಿಮೆ ಆಗ್ತದೆ, ಆಳಿಗೆ ಪಗಾರ ಇಲ್ದಂಗೆ ಆಗ್ತದೆ. ಅವಾಗ ಏನಾಗ್ತದೆ, ಚಟುವಟಿಕೆ ಬ್ಯಾಲೆನ್ಸ್ ಹೋಗ್ಬಿಡ್ತದೆ. ಹೆಂಗೆ ಮಾಡಿದ್ರೆ ಅದನ್ನ? ಅವಾಗ ಏನು ಮಾಡಿದ್ವಿ ನಾವು, ಹಿಂಗಾದ್ರೆ ಇದು ರೇಟ್ ಡೌನ್ ಐತಲ್ಲ, ಇದ್ರ ಒಳಗೆ ನಾವು ಬದುಕಬೇಕಾದ್ರೆ ಸೀಡ್ ಪ್ರೊಜೆಕ್ಟ್ ಅಂತ ಐತಿ. ಇಲ್ಲಿ ರಿಸ್ಕ್ ಜಾಸ್ತಿ ಮತ್ತು ರೊಕ್ಕ ಜಾಸ್ತಿ, ಸೀಡ್ ಮಾಡಬೇಕು ಅಂತೇಳಿ ನಾವು ಲೈಸೆನ್ಸ್ ಪಡ್ಕೊಂಡ್ವಿ CSP ಒಳಗೆ. ತೊಗೊಂಡು ಅದನ್ನ ಲೈಸೆನ್ಸ್ ತೊಗೊಂಬಂದು ನಾವು ಸೀಡ್ ಇಡಾಕತ್ತೀವಿ. ಇಷ್ಟೇ ಹುಳ, ಇಷ್ಟೇ ತಪ್ಪಳ, ಇಷ್ಟೇ ಕೆಲಸ. ಫಿಕ್ಸ್ ರೇಟ್ 1,000 ರೂಪಾಯಿ ಕೆಜಿ. ಇಲ್ಲಿ 500 ರೂಪಾಯಿ ಇದ್ದಾಗ ನಾವು ಸಬಲರಿದ್ದೀವಿ, ಅದು 250 ರೂಪಾಯಿ ಇದ್ದಾಗ ನಾವು ಬ್ಯಾಲೆಟ್ ಕಮ್ಮದೀವಿ, ಅದೇ ಕಮ್ಮತ್ತು ನಮ್ಮ ಮ್ಯಾನೇಜ್ ತೊಂದರೆ ಆಯ್ತು. ಇಲ್ಲಿ 1,000 ರೂಪಾಯಿ ಬರಾಕತ್ತಲ್ಲ ನೋಡ್ರಿ, ಅದು ಈ 500 ರೂಪಾಯಿ ರೇಟ್ ಏರೋ ಮಟ್ಟ ಸೀಡ್ ಮಾಡುದು. ಇದು 500 ರೂಪಾಯಿ ಏರ್ತಿ ಅಂದ್ರೆ ಸೀಡ್ ಮಾಡಬಾರ್ದಲ್ಲಿ, ಅಲ್ಲಿ ಮತ್ತೆ ಅದನ್ನ ಬಿಟ್ಟು ಬಿಡಬೇಕು. ಯಾಕಂದ್ರೆ 500 ರೂಪಾಯಿ ಲಾಭ ಆಗ್ತದೆ, ಯಾಕೆ ರಿಸ್ಕ್ ಕಮ್ಮಿ ಕೊಡ್ತದಲ್ಲ. ಅದಕ್ಕೆ ನಾವೇ ಮಾಡಿದ್ವಿ, ಸೀಡನ್ನ ನಾವು ರೇಟ್ ಬಿತ್ತು, ಸೀಡು ರೇಟ್ ಇತ್ತು, ಕಕ್ಕುನು ಡ್ರಿಲ್ಲಿಂಗ್. ಇದು ಮುಂದೆ ಎಲ್ಲಿ ಹೋಯ್ತು ಅಂತಂದ್ರೆ ಇನ್ನೂ ಇದ್ರಾಗ ಅಭಿವೃದ್ಧಿ ಹೊಂದಬೇಕು, ಇನ್ನೂ ಇದ್ರಾಗ ಸಂಶೋಧನೆ ಮಾಡಬೇಕು. ಸೈನ್ಸ್ ಅಗ್ರಿಕಲ್ಚರ್ ಈಸ್ ಸೈನ್ಸ್, ಅದು ವಿಜ್ಞಾನ, ಅದು ಎಷ್ಟು ಕಲ್ತರು ಕಮ್ಮಿ. ಆವಾಗ ನಾವೇ ಮಾಡಿದ್ವಿ, ಚಾಕಿ ವರ್ಮಿಗೆ ಬಂದಿವಿ, ಮರಿ ಉತ್ಪಾದನೆ ಮಾಡಕ. ಅಲ್ಲಿ 8 ದಿನಕ್ಕೊಂದು ಪೇಮೆಂಟ್, ಇಲ್ಲಿ ತಿಂಗಳಿಗೊಂದು ಪೇಮೆಂಟ್, ಇಲ್ಲಿ 8 ದಿನಕ್ಕೊಂದು ಪೇಮೆಂಟ್. ಅಂದ್ರೆ ರೇಷ್ಮೆ ಕೃಷಿಯೊಳಗೆ ನೀವು ಸಾಕಷ್ಟು ಪರೀಕ್ಷೆಗಳನ್ನು ಮಾಡಿದ್ರಿ, ನಿಮ್ಮನ್ನ ನೀವು ಪರೀಕ್ಷೆಗೆ ಒಡ್ಕೊಂಡ್ರಿ. ಹಳದಿ ರೇಷ್ಮೆಯಿಂದ ಬಿಳಿ ರೇಷ್ಮೆಗೆ ಬಂದ್ರಿ, ಆಮೇಲೆ ಸೀಡ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಅಂದ್ರೆ ನೀವು ನಿಮ್ಮ ಒಂದು ಬದುಕು ಮಾರ್ಗದರ್ಶಿ ಇದೆ, ನಮ್ಮ ರೈತ ಬಾಂಧವರು ಭವಿಷ್ಯ ಇದನ್ನು ತಿಳ್ಕೊಳ್ಬೇಕು. ಎಲ್ಲಿ ರಿಸ್ಕ್ ಇದೆ ಅಲ್ಲಿ ಹೋಗ್ಬೇಕು, ಸವಾಲ್ ಇದ್ದಲ್ಲಿ ನಮಗೆ ಖಂಡಿತವಾಗಿ ಲಾಭ ಇರ್ತದೆ, ಅದನ್ನು ಎದುರಿಸಲಿಕ್ಕೆ ಕಲಿಬೇಕು. ಸವಾಲು ಎದುರಿಸಲಿಕ್ಕೆ ಕಲಿತರೆ ಎರಡು ಲಾಭ, ಒಂದು ಅನುಭವ ಆಗ್ತದೆ, ತುಂಬಾ ಯಶಸ್ವಿಯಾಗಿ ಬಿಟ್ಟು ಬಿಡದೆ ಮಾಡಿದ್ರೆ ಲಾಭನೂ ಬರ್ತದೆ. ನಿಮ್ಮ ಒಂದು ಬದುಕು ನಿಜವಾಗಿ ಮಾರ್ಗದರ್ಶಿ ಅದ. ಬಸವರಾಜ ಇವ್ರವ್ರೆ, ನೀವು ಇದ್ರ ಜೊತೆಗೇನೆ ಎರೆಹುಳು ಕೃಷಿಯನ್ನು ಕೂಡ ತುಂಬಾ ಯಶಸ್ವಿ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಇವತ್ತು ಎರೆಹುಳು ಕೃಷಿಗೆ ಬಹಳ ಮಹತ್ವ ಅದ. ಇವತ್ತು ನಮ್ಮ ಮಣ್ಣು ನಳ ನಳಿಸಬೇಕು ಅಂದ್ರೆ ಎರೆಹುಳುಗಳ ಸಹಾಯ ಬೇಕು, ಸೂಕ್ಷ್ಮಾಣು ಜೀವಿಗಳ ಒಂದು ಸಹಕಾರ ಬೇಕು, ಮಣ್ಣಿನಲ್ಲಿ ಜೀವಂತಿಕೆ ಬರಬೇಕು ಅಂದ್ರೆ ಇವೆಲ್ಲ ಬೇಕ. ಹೀಗಾಗಿ ಈಗ ಇವತ್ತಿಗೆ ಅದು ಬಹಳ ಸಾಕಷ್ಟು ಮಾರುಕಟ್ಟೆ ಇರುವಂತಹ ಒಂದು ಎರೆಹುಳು ಉದ್ಯಮ. ತಾವು ಎರೆಹುಳು ಬೆಳೆಸಲಿಕ್ಕೆ ಶುರು ಮಾಡಿದೆ, ಅವಾಗ ಯಾವ ರೀತಿ ಶುರು ಮಾಡಿದ್ರಿ ಅದನ್ನ ಸ್ವಲ್ಪ ಹೇಳ್ಬೋದು? ನಾನು ಕೃಷಿ ಪ್ರಾರಂಭಿಸುವ ವಿಚಾರದೊಳಗೆ ಇಬ್ರು ಅಣ್ಣ ತಮ್ಮ, ನನ್ನ ತಮ್ಮ ಚೆನ್ನಪ್ಪ ಅಂತೇಳಿ, ನಾ ಬಸವರಾಜ್ ಅಂತೇಳಿ, ನಾವಿಬ್ರು ಒಂದೊಂದು ಬಿಸ್ನೆಸ್ ಹಾಕೊಂಡಿವಿ. ಕೂಡಿ ಫ್ಯಾಮಿಲಿ ಕೂಡಿ, ಆದಾಯ ಕೂಡಿ, ಖರ್ಚು ವೆಚ್ಚ ಎಲ್ಲ ಕೂಡಿ, ಆದರೆ ಉದ್ಯಮ ಎರಡು. ನಾನು ಎರೆಹುಳು ಗೊಬ್ಬರದನ್ನ ಮೇಂಟೈನ್ ಮಾಡಿದ್ರೆ, ಅವ್ನು ರೇಷ್ಮೆ ಮೇಂಟೈನ್ ಮಾಡಿದ, ನನ್ನ ಕೆಲಸದಾಗ ಅವ್ನು ಬರ್ತಿದ್ದ, ಅವ್ನ ಕೆಲಸದಾಗ ನಾವು ಹೋಗ್ತಿದ್ವಿ. ಈ ಥರ ಎರಡು ಒಂದೇ ಮಾರ್ಗದಲ್ಲಿ ಒಂದು ಚಕ್ರಿ ಎರಡು ಗಾಲಿ ಅಂತ ಹೊಂಟು ಹೋಗು. ಹೋಗುವಾಗ ಅಕಸ್ಮಾತ್ ಏನಾದರೂ ತೊಂದರೆ ಬಂದು ರೇಷ್ಮೆ ಕೃಷಿ ಕೈ ಕೊಟ್ಟರೆ ನಮ್ಮ ಎರೆಹುಳು ಗೊಬ್ಬರನ ಅನ್ನ ಹಾಕಿದ್ದು ನಿಜವಾಗ್ಲೂ ಹೇಳ್ತೇನೆ. ಯಾಕಂದ್ರೆ ನಾನು ಮೊದಲೇ ಹೇಳಿದೆ ನಿಮ್ಗೆ, ಸೋಲು ಗೆಲುವು ಎಡ ಬಳಕ ಕತ್ಲ ಬೆಳಕು ಅದು ಇದ್ದಿದ್ದೇನೆ. ನಾನು ಆ ಪ್ರಕಾರದಾಗ ಸ್ವಲ್ಪ ರೇಷ್ಮೆ ನಮ್ಮ ನೀನು ಏನಾದರೂ ಸ್ವಲ್ಪ ತೊಂದರೆ ಮಾಡ್ತು ಅಂದ್ರೆ ನಮ್ಮ ಎರೆಹುಳು ಕೃಷಿನ ನಮ್ಮನ್ನ ಎತ್ತಿಡಿದ್ರು. ಒಂದಿಲ್ಲ ಅಂತ ಹೇಳಿ ಸಮಗ್ರ ಕೃಷಿ. ಇದ್ರ ಮಧ್ಯದೊಳಗೆ ಹೈನುಗಾರಿಕೆ ಬರ್ತದ ಬೈ ಎರಡು ಆಕಳ. ಅವಾಗ ಏನಾಗ್ತದೆ ಅಂತಂತಂದ್ರೆ ಅದು ಎರೆಹುಳು ಕೃಷಿಗೆ ಹೆಂಗ್ ಹೋಯ್ತು ಅಂತಂದ್ರೆ ಮೊದಲು ತೊಟ್ಟಿ ಮಾಡಿದ್ರಲ್ಲ, ತೊಟ್ಟಿ ಮಾಡ್ತಿದ್ವಿ. ಹೆಂಗದು? ಸರ್ಕಾರದ ಸಹಾಯ NHM ಅಂತೇಳಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಯೋಜನೆ ಅಂತ ಹೇಳ್ಕೊ ತೋಟಗಾರಿಕೆ ಇಲಾಖೆ ಹೋಗಿತ್ತು. 2007-08 ಅಲ್ಲಿ ಒಂದು ತೊಟ್ಟಿ ತಗೊಂಡ್ರಿ. ಅಲ್ಲಿ 30,000 ರೂಪಾಯಿ ಒಂದು ಯೂನಿಟ್ ತಗೊಂಡಿವಿ. ಅದ್ರಾಗ 8-16 ತೊಟ್ಟಿ ಬಂದವು. 16 ತೊಟ್ಟಿದ ಒಂದು ಯೂನಿಟ್ ಕೊಟ್ಟರು. ಈಗ ಆ ತೊಟ್ಟಿಯೊಳಗೆ ಎರೆಹುಳುಗಳು ಬೆಳೆಸಬೇಕು ಅಂತಂದ್ರೆ ಅದೊಂದು ವಿಧಾನ ಇರ್ತದಲ್ಲ, ಯಾಕಂದ್ರೆ ಬರೀ ಕೆಲವೊಂದು ಬರೇ ಸೊಪ್ಪಿಗೆ ಆಗುದಿಲ್ಲ, ಅದನ್ನು ಕಳಿಸಿ ಹಾಕ್ಬೇಕಲ್ಲ. ಒಳ್ಳೆ ಪ್ರಶ್ನೆ. ನಾವು ನಮ್ಮ ಹೊಲಕ್ಕಂತ ಎರೆಹುಳು ಕೃಷಿ ಪ್ರಾರಂಭಿಸಿದ್ದು, ನಿಜವಾಗ್ಲೂ ಮಾರ್ಕೆಟ್ ಅಂತ ನಾವು ಪ್ರಾರಂಭಿಸಿಲ್ಲ. ನಮ್ಮ ಹೊಲಕ್ಕಂತೇಳಿ ನಾವು ತೆಗಿಯಾಕತ್ತೀವಿ ಅದರೊಳಗೆ ಎರೆಹುಳು ಗೊಬ್ಬರನ. ಅದು ತದನಂತರ ಏನಾಯ್ತು ಅಂತಂದ್ರೆ ನಮ್ದು ಉತ್ಕೃಷ್ಟವಾದ ಪೀಕ್ ಬಂದು ನಮ್ದು ಒಳ್ಳೆ ತರದಿಂದ ಬಂದು ನೋಡಾರು ಚಂದ ಕಂಡಿಂದ ನಮಗೂ ಸ್ವಲ್ಪ ಕೊಡೋಣ ಹಾಕತ್ರು. ಅವಾಗ ನಾವೇ ಮಾಡಾಕತ್ತೀವಿ, ಅವ್ರಿಗೆ ಮಾರ್ಕೆಟಿಂಗ್ ಮಾಡಾಕತ್ತೀವಿ. ಅದನ್ನ ಮಾರ್ಕೆಟಿಂಗ್ ಮಾಡುವ ಪ್ರಾಬ್ಲಮ್ ಏನು ಅಂತಂದ್ರೆ ಆ ತೊಟ್ಟಿಗೆ ನಾವು ಕಸ ಹಾಕಿದ್ರೆ ಅದು ಗೊಬ್ಬರ ತಯಾರಾಗಬೇಕಾದ್ರೆ 9 ತಿಂಗಳು ಬೇಕಾಯ್ತು. ಹೌದು, 9 ತಿಂಗಳು ಬೇಕಾಯ್ತು. ಯಾಕಂದ್ರೆ ಅದು ನಾವು ನೀರು ಹೊಡಿಬೇಕು, ಅದು ಕೊಳಿಬೇಕು, ಅದು ಕೊಳತ್ತು, ಆನಂತರ ಹುಳ ತಿನ್ಬೇಕಾಯ್ತು. ಹೌದು, ಇದ್ರ ಮಧ್ಯದಲ್ಲಿ ಇನ್ನೊಂದ್ ಏನ್ ಸಮಸ್ಯೆ ಬಂತಂದ್ರೆ ಅದಕ್ಕೆ ಇರಿವಿ ಇಲಿ ಬಾಳ. ಯಾವುದು ನಾವು ಕಸ ಹಾಕುದಕ್ಕೆ ನೋಡ್ರಿ, ಹೌದು ಬಾಳ ಬಾಳ. ಅವಾಗ ನಾವ್ ಏನ್ ಮಾಡಿದ್ವಿ, ತಿಪ್ಪಿ ಗೊಬ್ಬರನ ತುಂಬಂದ್ರೆ ರೆಡಿಮೇಡ್ ಫೀಡ ತುಂಬಂದ್ರೆ ಟ್ಯಾಂಕಿಗೆ ತುಂಬುದು. ಮಾಡಿದ್ದು ಹೌದು, ತಿಪ್ಪಿ ಗೊಬ್ಬರ ಇರ್ತದಲ್ಲ ಊರಲ್ಲಿ, ನಾಲ್ಕು ಜನ ಆರು ಜನ ಇದ್ದಾರ ಮೂರು ಗಾಡಿನ ಗೊಬ್ಬರ ಆಗ್ತದೆ, ಒಂದ್ ವರ್ಷದ ಗೊಬ್ಬರ ಇರ್ತದೆ, ಅದನ್ನ ತಂದ ಟ್ಯಾಂಕಿಗೆ ಹಾಕುದು, ಟ್ಯಾಂಕಿಗೆ ಹಾಕಿ ಹುಳ ಬಿಡುದು. ಹುಳ ಬಿಟ್ಟಿವಿ ಅಂತಂದ್ರೆ ಅದೇನಾಗ್ತಿತ್ತಂದ್ರ ಇಲ್ಲಿ ಐದರಿಂದ ಆರು ತಿಂಗಳಿಗೆ ಬರುದು, ಇಲ್ಲಿ ಮೂರು ತಿಂಗಳಿಗೆ ಗೊಬ್ಬರ ರೆಡಿ ಹಾಕಿತ್ತು ನೋಡ್ರಿ. ಆಮೇಲೆ ಒಂದ್ ಟ್ಯಾಂಕ್ನ್ಯಾಗ ನೀವು ತಿಪ್ಪಿ ಗೊಬ್ಬರ ತುಂಬಿರ ಸುಮಾರು ನಾಲ್ಕು ಫುಟ್ ಆಗಲ್ಲ, ಇಪ್ಪತ್ತು ಫುಟ್ ಉದ್ದ ಒಂದು ಟ್ಯಾಂಕ್ ಲೆಕ್ಕ ಇಟ್ಕೋರಿ, ಅದಕ್ಕೆ ಎರಡು ಟ್ಯಾಕ್ಟರ್ ತಿಪ್ಪಿ ಗೊಬ್ಬರ ಹಿಡಿತೈತಿ ಅಂದ್ರೆ ನಾಲ್ಕು ಟನ್ ಆಗ್ತದೆ, ನಾಲ್ಕು ಟನ್ ಎರೆಹುಳು ಗೊಬ್ಬರನ ತಯಾರಾಗ್ತದೆ ಅದ್ರಾಗೆ ನಿಜವಾಗ್ಲು. ಆದ್ರೆ ನೀವು ಕಸ ಕಡ್ಡಿ ಹಾಕಿದ್ರೆ ನಿಮಗೆ 50 ಕೆಜಿ ಗೊಬ್ಬರನು ಬರಲ್ಲ, ಅದೆಲ್ಲ ಕೊಳತೆ ಎಲ್ಲ ಇದಾದ್ಮೇಲೆ. ಹೌದು, ಅಲ್ಲಿ ಏನಾಗ್ತದೆ ಅಂದ್ರೆ ಆ ಟ್ಯಾಂಕಿನ ಲಾಭ ನಷ್ಟಗಳು ಬರ್ತಾವ, ಆ ಟ್ಯಾಂಕಿನ ಉಪಯೋಗ ನಾವು ಕಡಿಮೆ ತಗೊಂತೀವಿ. ಹೌದು, ತಿಪ್ಪಿ ಗೊಬ್ಬರನ ಹಾಕಿಬಿಟ್ರೆ ಏನಾಗ್ತದೆ ಅಲ್ಲಿ ರೆಡಿಮೇಡ್ ಫೀಡ್ ಇರ್ತದೆ, ಮೂರು ತಿಂಗಳದಾಗ ನಾವು ಅದನ್ನು ಉಪಯೋಗ ತಗೋತೀವಿ. ಅವಾಗ ನಾವೇ ಮಾಡಿದ್ವಿ, ಇನ್ನು ಮಳೆಗಾಲದಾಗ ಗೊಬ್ಬರ ಬರಲಿಲ್ಲ ಅಂದ್ರೆ ನಮ್ದು ಬಿಸ್ನೆಸ್ ಸ್ಟಾಪ್ ಆಗ್ತದೆ, ಅದನ್ನ ಏನ್ ಮಾಡಿದ್ವಿ ಅತಟೆ ಬಿಟ್ಕೊಂಡಿವಿ, ಅದನ್ನ ಒತ್ತಟೆ ಬಿಟ್ಕೊಂಡು ಹೊಲದಾಗ ಬಾಜು ಆ ಪಿಟ್ಟಿನ ಬಾಜು ಒಂದ್ 10 ಟ್ಯಾಕ್ಟರ್ ಡಂಪ್ ಮಾಡಿದ್ವಿ. ಒಂದು ದಿನ ಅದನ್ನ ಸಾಣಿಸಿದ್ದನ್ನ ಅದ್ರ ಮಗ್ಲ ಇಟ್ಟು ಸಾಣಿಸ್ಬಿಟ್ಟಿವಿ, ಅದ್ರೊಳಗಿನ ಹುಳ ಅದ್ರ ಬಿದ್ದು ಅದೇ ಗೊಬ್ಬರ ಆಗ್ಬಿಡ್ತೀವಿ. ಓಪನ್ ಲ್ಯಾಂಡ್ ನಲ್ಲಿ ಓಪನ್ ಲ್ಯಾಂಡ್ ನಲ್ಲಿ ಗೊಬ್ಬರ ಆಗ್ಬಿಡ್ತೀವಿ, ಅವಾಗ ನಮ್ಗೆ ಏನಿಸ್ತು ಈ ಪಿಟ್ ಅವಶ್ಯಕತೆ ಇಲ್ಲ. ವೈಜ್ಞಾನಿಕವಾಗಿ ಸ್ವಲ್ಪ ಜಾಗೃತಿ ತಗೊಂಡಿದ್ವಿ ಅಂದ್ರೆ ನೆಲದ ಮೇಲೂ ಗೊಬ್ಬರ ಮಾಡಬಹುದು, ಜೀರೋ ಇನ್ವೆಸ್ಟ್ಮೆಂಟ್ ನಾಗ ಆಗ್ತದೆ. ಅವಾಗ ನಾವೇ ಮಾಡಿದ್ವಿ, ಅದಕ್ಕೆ ಹುಳ ಬಿಟ್ಟು ಅಲ್ಲೇ ಗೊಬ್ಬರ ತೆಗೆಕತ್ತೀವಿ. ವಾಸ್ತುಸ್ಥಿತಿ ಏನಂದ್ರೆ ನಾವು ಫಿಟ್ಗೆ ಹಾಕ್ಬೇಕಾದ್ರೆ ಯಾಡು ಆಳ್ಬೇಕು, ತೆಗೆದುಕೊಡಕ್ಕೆ ಯಾಡು ಆಳ್ಬೇಕು, ಅಲ್ಲಿ ನಾಲ್ಕು ಆಳು ನಮ್ಗೆ ವಿನಿಯೋಗ ಆಕಿತ್ತು. ಇಲ್ಲಿ ಏನಿಲ್ಲ, ಆಳಿಂದ ಡೈರೆಕ್ಟ್ ಆಗಿ ಹೋಗ್ಬಿಡ್ತೀವಿ. ಅವಾಗ ನಾವೇನ್ ಮಾಡಿದ್ವಿ, ಹೀಪ್ ಸಿಸ್ಟಮ್ ಮಾಡಕತ್ತೀವಿ. ಯಾವ ಸಿಸ್ಟಮ್ ಅದು? ಹೀಪ್ ಸಿಸ್ಟಮ್, ನೆಲದ ಮೇಲೆ ಮಾಡೋದು, ಗುಂಡು ಪದ್ಧತಿ ಅಂತ. ನೋಡ್ರಿ, ಈಗ ನೀವು ನೆಲದ ಮೇಲೆ ಮಾಡಕತ್ತಿದ ಮೇಲೆ ಎರೆಹುಳು ಉತ್ಪಾದನೆ ಜಾಸ್ತಿ ಆಯ್ತು. ಹಾ, ಖಂಡಿತವಾಗಿ ಅಂದ್ರೆ ನೀವು ಉತ್ಪಾದನೆಯಲ್ಲಿ ನೀವು ಸಾಕಷ್ಟು ದೊಡ್ಡ ಪ್ರಮಾಣ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನೋಡ್ರಿ, ಆ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದು ಇದಕ್ಕಾನೆ. ಎಲ್ಲ ರೈತರು ಇಲ್ಲಿ ಇಲ್ಲೊಂದು ನಾನು ಪ್ರಶ್ನೆ ಕೇಳ್ತಾರೆ, ಅಲ್ಲೇ ಕುತ್ಕೊಂಡೆ ಕೇಳಕತ್ತಾರ ಈಗ ಅವ್ರ ಪ್ರಶ್ನೆ. ಏನ್ ಹೇಳ್ತಾರೆ, ನೀವು ಓಪನ್ ಲ್ಯಾಂಡ್ ನ್ಯಾಗ ಮಾಡ್ತಿದ್ಯಪ್ಪ, ನಿನ್ಗೆ ಇರಿವಿ ಬರದಲ್ಲೇನೋ, ಮುಂಗ್ಲಿ ಬರದಲ್ಲೇನೋ, ಹಂದಿ ಬರದಲ್ಲೇನೋ ಅಂತ ಕೇಳ್ತಾರ ಅವರು. ಎಲ್ಲ ಬರ್ತಾವು. ನಮ್ದು ಹೆಂಗ್ ಗೊತ್ತಾ, ನಮ್ಮ ಎರೆಹುಳು ತೊಟ್ಟಿ, ನಮ್ಮ ಎರೆಹುಳು ಗೊಬ್ಬರ, ನಮ್ಮ ದನ, ನಮ್ಮ ಕರ, ನಮ್ಮ ರೇಷ್ಮೆ, ನಮ್ಮ ಮನಿ, ನಾವು ಕಣ್ಣು ತೆಗೆದು ಕಾಣಬೇಕು. ನಾವು ಎಲ್ಲೇ ಒತ್ತಟೆ ಮಾಡಿ ನಾವು ಮನ್ಯಾಗ ಬಂದು ಮನ್ಕೊಂಡಿದ್ದ ನಿದರ್ಶನಗಳು ಇಲ್ಲ. ಪ್ರತಿ ದಿನಾನು ಹೊಲದಾಗ ಮನ್ಕೊಂತೇವಿ, ಪ್ರತಿ ದಿನಾನು ಅವ್ರ ಆರೈಕೆ ಮಾಡ್ತೇವಿ. ನಾವು ನನ್ನ ಮಕ್ಕಳನ್ನ ಹೆಂಗ್ ಜೋಪಾನ್ ಮಾಡ್ತೇನೆ, ಹಂಗ ರೇಷ್ಮೆ ಜೋಪಾನ್ ಮಾಡ್ತೇನೆ, ನನ್ನ ಮಕ್ಕಳನ್ನ ಹೆಂಗ್ ಜೋಪಾನ್ ಮಾಡ್ತೇನಲ್ಲ, ಹಂಗ ನಾನು ಎರೆಹುಳು ಜೋಪಾನ್ ಮಾಡ್ತೇನೆ, ನಾನು ನನ್ನ ದನಗಳನ್ನ ಜೋಪಾನ್ ಮಾಡ್ತೇನೆ. ಅದರಿಂದಲೇ ನಾ ಅಭಿವೃದ್ಧಿ ಹೊಂದಿದ್ದು. ನಮ್ಮ ರೈತ ಬಾಂಧವರಿಗೆ ಉತ್ತರ ಇದೇ ಉತ್ತರ. ನಾವು ನಮ್ಮ ಮನೆ ಮಕ್ಕಳನ್ನ ಹ್ಯಾಂಗ್ ಕಾಯ್ತೀವಿ, ನಮ್ಮ ಫಲನು ಕಾಯ್ಬೇಕು. ಇಲ್ಲಿ ಬಂತ ಯಾಕೆ ಬಂತು, ಮಾಸ್ಟರ್ ಕಮ್ ಆಯ್ತು, ಮಾಸ್ಟರ್ ಮಾಡ್ಬೇಕು. ಹೆಗ್ರ ಬಂತ ಯಾಕೆ ಬಂತು, ಮಾಸ್ಟರ್ ಕಮ್ಮು. ಹಂದಿ ಬಂತ ಯಾಕೆ ಬಂತು, ನಾನು ದಿನ ಅಲ್ಲಿ ಹೋಗಿಲ್ಲ, ದಿನ ಅಲ್ಲಿ ಹೋಗಿ ಒಂದಿಟ್ಟು ಏನಾದ್ರು ಒಂದಿಟ್ಟು ಅಂತ ಕೆಲಸ ಕೆಲಸ ಮಾಡಿಬಿಟ್ರೆ ಇಲ್ಲಿ ಮನುಷ್ಯ ಅದನ್ನ ತಿಳ್ಕೊಂತತಿ. ಹೌದು, ಇಲ್ಲ ಅಷ್ಟು ಒಂದೇಳೆ ಇವ್ರಿಗೆ ಬಂತು ಅಂತಂದ್ರೆ ಇವರ ಗೊಬ್ಬರ ಪಾಟ್ ಇರ್ತಾವಲ್ಲ, ಅವನೊಂದು ಹಿಂಗ್ ಬಿಚ್ಚ ಕಾಸಿಂಗ್ ರೌಂಡ್ ಆಗಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಬೇಕು. ಒಂದು ಒಂದು ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂದ್ಮೇಲೆ ಅದಕ್ಕೊಂದು ಘನತೆ ಗೌರವ ಇರ್ತದೆ. ಈಗ ಮೇಲೆ ಮಾತಾಡೋಣ ಬೇರೆ, ಕೆಳಗೆ ಕೂತು ಮಾತಾಡೋಣ ಬೇರೆ, ಮೇಲೆ ಮಾತಾಡೋಣ ಹತ್ತಿರ ಹೋಗಕ್ ಆಗುದಿಲ್ಲ. ಹಂಗೊಂದು ಪ್ಲಾಟ್ಫಾರ್ಮ್ ಮಾಡಿಬಿಟ್ಟಿವಿ ಅಂತಂದ್ರೆ ಅಲ್ಲಿ ಏನಾಗ್ತದೆ, ಓ ಇಲ್ಲೊಂದು ಏನೋ ಒಂದು ಬಲಿ ಹಾಕಿದಾನ, ಇಲ್ಲೊಂದು ಏನೋ ಸಿಸ್ಟಮ್ ಮಾಡಿದಾನ, ಇವ್ರೆಲ್ಲ ಬಿಡ್ರಿ ಮ್ಯಾಕೊಂತ ಪರಮಾತ್ಮ ಆದ್ರೂ ಇವ್ ದುಡದಾನಂತ ಶ್ರಮದ್ರು ಲಾಭ ಕೊಡ್ತಾನ. ಆ ತರ ನಾವು ಮಾಡ್ಕೊಂತ ಒಂದು ಪ್ರವೃತ್ತಿ ಪ್ರೇರಣೆ ನಮ್ಮಲ್ಲಿ ಬರಬೇಕು. ಅಂದ್ರೆ ಎಷ್ಟೋ ಜನ ಆಳ ಮನುಷ್ಯರು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಬದುಕಿಗೆ ನೀವು ನೆಲೆ ಕೊಟ್ಟಿದ್ದೀರ. ಅಂದ್ರೆ ಒಬ್ಬ ಸ್ವಾಭಿಮಾನಿ ರೈತ ಯಾರು ಅಂತಂದ್ರೆ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನ ಅವ್ರ ಹಂಗಿರ್ಬೇಕು ಅಂತ ನೀವು ಮಾಡಿ ತೋರಿಸಿರಿ ನಮಗೆ. ಈ ಒಂದು ಎಲ್ಲ ಒಟ್ಟಾರೆ ಅನುಭವದಲ್ಲ, ಈ ಹಿಂದೆ ನಮ್ಮ ಹೊಳ್ ನೋಡಿದ್ರೆ ಆ ಒಂದು ಪ್ರವಾಸ, ಆ ಒಂದು ಅಲ್ಲಿಂದ ಇಲ್ಲಿವರೆಗೆ 2000 ಇಸ್ವಿಯಿಂದ ಇಲ್ಲಿವರೆಗೆ 22 ವರ್ಷ ನೀವು ಬದುಕು ಸವಿಸಿ ಬಂದಿರಲ್ಲ, ನಿಮಗೆ ಹೆಂಗ ಅನಿಸ್ತದೆ ಈಗ? ಬಹಳ ಸಂತೋಷಪಟ್ಟಿದ್ದೇನೆ ಅದಕ್ಕೆ. ಹಿಂದಿನ ನೆನಪಿಟ್ಟುಕೊಂಡು ನಾನು ಮುಂದೆ ಹೋಗಾಕತ್ತೇನಲ್ಲ, ನನಗೆ ಬಹಳ ಸಂತೋಷ ಇದೆ. ನಾನು ರಾಷ್ಟ್ರ ಪ್ರಶಸ್ತಿ ತಗೋಬೇಕಾದ್ರೆ ನನಗೆ ಮೂಲ ಕಾರಣ ಆಗಿದ್ದು ನನ್ನ ಕೃಷಿ. ನಾನು ಅದನ್ನು ನಾನು ಯಾವತ್ತಿರಲು ಪೂಜಿಸ್ತೇನೆ, ನಾನು ಯಾವತ್ತಿರಲು ಅದನ್ನು ಗೌರವಿಸ್ತೇನೆ. ನನ್ನ ಮುಂದಿನ ಜನ್ಮಾನದೊಳಗೂ ನನಗೆ ಅದು ಏನಾದರೂ ಲಾಸ್ ಬರ್ತದ ಅಂತ ಕಂಡು ಬಂದರೂ ನಾನು ಇನ್ನೊಂದು ಪರ್ಯಾಯವಾದಂಥದ್ದು ಒಂದು ಉದ್ಯಮವನ್ನು ನಾನು ಕಂಡುಕೊಳ್ತೇನೆ. ಅದೇ ಎರೆಹುಳು ಕೃಷಿನ ಮಾಡ್ತೇನೆ, ಅದೇ ರೇಷ್ಮೆ ಕೃಷಿನ ಮಾಡ್ತೇನೆ. ಅದರಲ್ಲಿ ನನ್ನ ಏನು ನ್ಯೂನ್ಯತೆಗಳಾದವಲ್ಲ ಅವನು ಸರ್ಪಡಿಸ್ಕೊಂಡು ನಾನು ಅಭಿವೃದ್ಧಿ ಹೊಂದ್ತೇನೆ. ನಮ್ಮ ಅಭಿವೃದ್ಧಿ ಹೊಂದಕತ್ತೇವಿ ಅಂತಂದ್ರೆ ನಮ್ಮ ಹಿಂದೆ ಸರ್ಕಾರ ನಿಂದಿರ್ತೈತಿ. ಬಹಳ ಸಂತೋಷ. ಆಮೇಲೆ ನಮಗೂ ಹೆಮ್ಮೆ ಇದ್ರಿ, ನಾವು ರಾಷ್ಟ್ರ ಪ್ರಶಸ್ತಿ ವಿಜೇತರು, ತಿಂಗಳ 75-80 ಸಾವಿರ ರೂಪಾಯಿ ಪಗಾರವಂತರು, ಉದ್ಯೋಗವಂತರು. ಆಮೇಲೆ ನಮ್ಮ ಕೈಯಾಗ 10 ಜನ ಆಳು. ಹೌದು, ನಮ್ಮ ಉದ್ಯಮದೊಳಗ ನಮ್ಮ ಉದ್ಯೋಗದೊಳಗ ನನ್ನ ಪಗಾರ ಐತೇನಿಲ್ಲೋ, ನಾನು ಸಬಲ್ ಆದ್ಮೇಲೆ ಇನ್ನೊಬ್ಬನ್ ನೋಡ್ಬೇಕು, ನಂದೇ ಪಗಾರ ಇಲ್ಲ ಇನ್ನೊಬ್ಬನ ಹಚ್ಚಿದ್ರ ಅದಲ್ಲ ಅದಲ್ಲ. ಬಸವರಾಜ್ ಅವ್ರೆ, ನೀವು ಕೃಷಿ ಉದ್ಯಮಿಯಾಗಿ ಬೆಳೆದ ನಿಂತ ಇಲ್ಲಿ ತನಕ ಬಹಳ ವಿಸ್ತೃತ ಮಾತಾಡಿದಿರಿ. ಈಗ ಹೊಸದಾಗಿ ನಾವು ರೇಷ್ಮೆ ಕೃಷಿ ಮಾಡ್ಬೇಕು ಅಥವಾ ಈ ಎರೆಹುಳು ಗೊಬ್ಬರವನ್ನು ಮಾಡ್ಬೇಕು ಅಂತ ಅನ್ಕೊಂಡಂತ ಸಣ್ಣ ರೈತರ ನಮ್ಮಲ್ಲಿ ಬಹಳ, ಅವ್ರಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಲ್ಲ ಒಂದೆರಡು ಮಾತು. ನನ್ನ ಅನುಭವದ ಪ್ರಕಾರ ರೇಷ್ಮೆ ಕೃಷಿ ಪ್ರಾರಂಭಿಸ್ರಿ, ಎರೆಹುಳು ಕೃಷಿ ಪ್ರಾರಂಭಿಸ್ರಿ, ಹೈನುಗಾರಿಕೆ ಪ್ರಾರಂಭಿಸ್ರಿ, ಯಾವುದೇ ಕೃಷಿಯೇತರ ಚಟುವಟಿಕೆಗಳು ನೀವು ಪ್ರಾರಂಭಿಸಿದ್ರೆ ಆ ಮಾಡ್ತಾ ಇರುವಂತ ರೈತ ಅವ ಮಿನಿಮಮ್ 3 ವರ್ಷನಾದ್ರೂ ಮಾಡಿರ್ಬೇಕು. ಅದನ್ನ 3 ವರ್ಷದ ಮ್ಯಾಗ ಅವ್ನು ಲಾಭದಾಗ ತೆಗಿಯಕತ್ತಿದ್ರೆ ಆ ಚಟುವಟಿಕೆ ನೀವು ಆಯ್ಕೊಳ್ರಿ. ಆದ್ರೆ ಯಾವ ಚಟುವಟಿಕೆನೂ ಲಾಸ್ ಅಲ್ಲ, ರೇಷ್ಮೆ ಕೃಷಿನೂ ಲಾಸ್ ಅಲ್ಲ, ಎರೆಹುಳು ಕೃಷಿನೂ ಲಾಸ್ ಅಲ್ಲ, ಹೈನುಗಾರಿಕೆನೂ ಲಾಸ್ ಅಲ್ಲ. ಎರಡನೇದ್ದು ಇನ್ನೊಂದು ನಿಮಗೆ ಕಿವಿ ಮಾತು ಏನು ಹೇಳ್ತೇನೆ ಅಂದರೆ, ನೀವು ಉದ್ಯಮ ಪ್ರಾರಂಭಿಸೋಕ್ಕಿಂತಲೂ ಪೂರ್ವದಲ್ಲಿ ಉದ್ಯಮದಾರ ಹತ್ತಿರ ಕೊಯ್ಗೆ ತರಬೇತಿ ಪಡ್ಕೊರಿ. ಅವನ ಕಡೆ ನೀವು ಇದ್ರಿ ಅಂದರೆ ಅಲ್ಲೇ ನಿಮ್ಗೆ ಗೊತ್ತಾಗ್ತದೆ ಲಾಭ ಐತೋ ಲುಕ್ಷಾನ್ ಐತೋ, ನನಗೆ ದಕ್ತತೋ ಇಲ್ಲೋ, ಇದು ನನಗೆ ನಡೀತೈತೋ ಇಲ್ಲೋ ಅನ್ನೋಂಥದ್ದು ನಿಮ್ಗೆ ಅದು ಪರಿಜ್ಞಾನ ಬರ್ತದೆ. ಅವಾಗ ನೀವು ಏನು ಮಾಡ್ತೀರಿ, ನಿಮ್ಗೆ ಒಳ್ಳೇದನಿಸಿದ್ರೆ ಮಾಡ್ಬೋದು, ಒಳ್ಳೇದನಿಸ್ತಿದ್ರೆ ಬಿಡ್ಬೋದು. ಆದರೆ ನಮ್ಮ ರೇಷ್ಮೆ ಕೃಷಿ, ಎರೆಹುಳು ಕೃಷಿ ಇವೇನದಾವಲ್ಲ, ಈ ಬೇರೆ ಚಟುವಟಿಕೆ ಹಂಗೆ ನಿಮ್ಗೆ ಲಾಸ್ ಮಾಡಲಿಕ್ಕಿಲ್ಲ. ಈಗಿನ ಮಾರ್ಕೆಟು, ಈಗಿನ ಹವಾಮಾನ, ಈಗಿನ ದುನಿಯಾ, ಈಗಿನ ಎಲ್ಲ ವಿಚಾರ ಮಾಡಿರೆ, ಯಾಕಂದ್ರೆ ಹವಾಮಾನ ವೈಪರೀತ್ಯಗಂತೂ ರೇಷ್ಮೆ ಹೊಂದ್ಕೊಳ್ಳೋದು ಪಕ್ಕ. ಯಾವ ಉತ್ಪಾದನೆ ಉತ್ಪತ್ತಿ ಆಕತಿ ಅದನ್ನು ಬೇಗ ಮಾರ್ಕೆಟ್ ಮಾಡಬೇಕಾಗತ್ತೆ. ಇದೊಂದು ಮುಖ್ಯವಾದ ಮಾತು. ನಿಜವಾಗಿ ಕೂಡ ನಮಗೆ ಬಹಳ ಸಂತೋಷ ಅನಿಸುತ್ತೆ. ಸಾಕಷ್ಟು ಬ್ಯಾಂಕ್ಗಳು ಕೂಡ ತಮ್ಮನ್ನ ಉದಾಹರಣೆಗೆ ತೆಗೆದುಕೊಳ್ತಾ ಇದ್ದವು, ಸರ್ಕಾರದ ಅಧಿಕಾರಿಗಳು ಕೂಡ ತಮ್ಮನ್ನ ಉದಾಹರಣೆ ತೆಗೆದುಕೊಳ್ತಾ ಇದ್ದಾರೆ, ಸಾಕಷ್ಟು ಪ್ರಗತಿಪರ ರೈತರು ಕೂಡ ತಮ್ಮನ್ನ ಉದಾಹರಣೆ ತೆಗೆದುಕೊಂಡು ನಿಮ್ಮ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಈ ತರ ನಿಮ್ಮಂತಹ ಸ್ವಾವಲಂಬಿ ರೈತರು ಹೆಚ್ಚು ಹೆಚ್ಚು ಬೆಳೀಲಿ, ಇನ್ನೊಬ್ಬರಿಗೆ ಮಾರ್ಗದರ್ಶಿಯಾಗಿ, ಸ್ವಾವಲಂಬಿ ಗ್ರಾಮ, ಸ್ವಾವಲಂಬಿ ಪಟ್ಟಣ, ನಮ್ಮ ಸ್ವಾವಲಂಬಿ ರಾಜ್ಯ, ಸ್ವಾವಲಂಬಿ ದೇಶ ಆಗುವ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ಬೆಳೆದು ನಿಲ್ಲಿ ಅಂತ ನಾವು ಆಸೆ ಮಾಡ್ತೀವಿ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಬಸವರಾಜ್, ವಿರೂಪಾಕ್ಷಪ್ಪ, ಹುಚ್ಚಯ್ಯನವರವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೂ ರೇಷ್ಮೆ ಕೃಷಿ ಹಾಗೂ ಎರೆಹುಳು ಘಟಕ ನಿರ್ವಹಣೆಗಾಗಿ ಕೆಲವು ಸೂತ್ರಗಳು. ಚಿಕ್ಕಮಲ್ಲಿಗವಾಡದ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಪ್ರಗತಿಪರ ರೈತ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ. ಸಂಕಲನ ಉಷಾ ಕುಲಕರ್ಣಿ. ಈಗ ಮುಧೋಳ ತಾಲೂಕು ವಂಟಗೋಡಿಯ ಪಾಂಡಪ್ಪ ಜಿ ಅಂಬಿಗೇರಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. ದೇವಿಯ ನಮ್ಮ ದೇವರಿಗೆ ಶರಣನ್ನುವೆನು, ಡೊಳ್ಳಿನ ಪದ ಕೇಳುತ್ತಿರುವಿರಿ. ಕೇಳರಿ ಮನಹರುಷದಿಂದ ತಾಯಿಲ ಕೌ